ಐದು ಟನ್ನರೇ, ನಾಲ್ಕರಿಂದ ಐದು ಟನ್ನರೇ ಬೇದಾನ್ ಬೀಳಂಗ ಬೇಕ್ರಿ ಸರ್. ಹೆಚ್ಚಿದ್ದವ್ರದ್ದಾದ್ರೂ ಸರ್ ಅದರ ಆಳಿಂದು ಇದನ್ನು ಎಲ್ಲ ನಾವು ಖರ್ಚು ಮಾಡಿದ್ರೂ ಏನತ್ತಿರಲ್ಲ ರೀ, ನಾವು ರೈತಕ್ಕೆ ಉಳಿಬೇಕಾದ್ರೂ ಏನತ್ತಿರಲ್ಲ, ಒಂದು ಎಕರೆಗೆ ಐದು ಏನತ್ತಿರಲ್ಲ ಸರ್, ಬೇದಾನ್ ಬೀಳಬೇಕ್ರಿ ಸರ್ ಕಂಪಲ್ಸರಿ. ಅಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕ್ರಿ ಸರ್ ನಾವು. ಅಂದ್ರೆ ಪ್ರಕಾಶ್ ಅವರೇ, ಈಗ ನನಗೆ ಹೇಳ್ರಿ, ಒಂದು ಸರಾಸರಿ ಸಾಮಾನ್ಯವಾಗಿ ದ್ರಾಕ್ಷಿ ಇಳುವರಿ ಒಂದು ಎಕರೆಗೆ ಎಷ್ಟು ಬೀಳ್ತದೆ, ಮತ್ತು ನೀವು ಹೇಳುವಂಥ ಒಂದು ಪದ್ಧತಿಯಿಂದ ಎಷ್ಟು ಹೆಚ್ಚಳ ಆಗ್ತದೆ, ಎಷ್ಟು ಬರ್ತದೆ ಹೇಳ್ತೀರಿ? ನಾವು ಈಗ ಹೇಳೋದ್ರಿ ಸರ್ ಆಲ್ಮೋಸ್ಟ್ ಸರ್ ಎಲ್ಲನೂ ನೋಡಿ ಸರ್, ಈಗ ಹೆಚ್ಚಿದವರು ಸರ್ ಮೂರ ಮೂರುವರೆ ಒಂದು ಎಕರೆಗೆ ಏನತ್ತಿರಲ್ಲ ರೀ, ಮೂರುವರೆ ನಾಲ್ಕು ಏನದು ಗಿಡಕ್ಕೆ ಅವ್ರಿಗೆ ರೀ ಒಂದು ಅರವತ್ತರ ತನಕ ಏನತ್ತಿರಲ್ಲ ರೀ, ಕಾಯಿ ಹಸಿಕಾಯಿ ರೀ ಹದಿನಾರು ಟನ್ ಒಂದು ಎಕರೆಗೆ ಏನತ್ತಿರಲ್ಲ ರೀ, ಹದಿನಾರು ಹದಿಮೂರು ಟನ್ ಬೆಳೀತಾರೆ ಸರ್ ಏವ್ರೇಜ್ ಸರ್. ನಾವೀಗ ನಾವೇನು ಒಂದು ಸ್ವಲ್ಪ ಇದನ್ನು ಏನತ್ತಿರಲ್ಲ, ನಾವು ಹೆಚ್ಚು ಕಟ್ಪಟ್ಟು ಇದನ್ನು ಮಾಡಿ ಇದನ್ನು ಮಾಡೋದ್ರಿಂದ ನಮ್ಮೂ ಏನತ್ತಿರಲ್ಲ ಸರ್, ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟನ್ ತನೂ ಏನತ್ತಿರಲ್ಲ, ಒಂದು ಸ್ವಲ್ಪ ನಮ್ಮ ಒಂದಿಟ್ಟು ಹೆಚ್ಚು ಹಾಕೋರಿ ಸರ್ ಖರ್ಚು. ಹೆಚ್ಚು ಹಾಕೋವಂದ್ರೂ ಟೋಟಲ್ದಾಗ ಏನೋ ಒಂದು ಎಕರೆ ಹಿಂಬಾಲ ಒಂದು ಐವತ್ತು ಸಾವಿರ ಅದು ಹೆಚ್ಚು ಹಾಕೋರಿ ಸರ್, ಅದಕ್ಕಿಂತ ಏನು ಹೆಚ್ಚಿಲ್ಲ ರೀ. ಈಗ ಒಬ್ರು ನಾವು ನಿಮ್ಗೆ ಖರ್ಚು ಭಾಳ ಮಾಡ್ತೀವಪ್ಪ ಇದನ್ನು ಆತಾರ, ಒಬ್ರು ಇಪ್ಪತ್ತು ಎಕರೆ ಪಡೋದವರು ಅದು ಇದನ್ನು ಅದಾರ ರೀ, ಖರ್ಚು ಹಾಕೋವು ನಿಮ್ಮ ಔಷಧಿಗೆ ನಮ್ಮ ಔಷಧಿಗೆ ಹಾಸತ್ತೆ ಹಿಂಗೆ ಕುತ್ತಾಗ ಏನತ್ತಿರಲ್ಲ ರೀ, ಡಿಸ್ಕಷನ್ ಆಯ್ತು ಚರ್ಚೆ ಆಯ್ತು ರೀ, ಟೋಟಲ್ ಟ್ಯಾಲಿ ಮಾಡಿದ್ರೆ ನನಗೆ ರೀ, ಟ್ಯಾಲಿ ಮಾಡಿದ್ರೆ ಅವರಿಗೆ ನನಗೆ ಏನು ಭಾಳ ವೇರಿಯೇಷನ್ ಬರಲಿಲ್ಲ ರೀ ಸರ್. ನಮ್ಮ ಮಾಡೋದಕ್ಕೆ ಅವ್ರು ಮಾಡೋದಕ್ಕೆ ನಮ್ಮ ಔಷಧಿ ಒಳಗೆ ಅವರು ಹೆಚ್ಚು ಬಂದರು, ಗೊಬ್ಬರದಾಗ ಅಷ್ಟು ಏನತ್ತಿರಲ್ಲ ರೀ, ನಮ್ಮ ಗೊಬ್ಬರದಾಗ ಅದಕ್ಕಂತೂ ನಾನು ಹಾಕೋದೇನು ಕಮ್ಮಿ ಮಾಡ್ದಲ್ಲ ರೀ ಸರ್ ಗೊಬ್ಬರ. ಈಗ ಮೈಕ್ರೋನ್ಯೂಟ್ರಿಯಂಟ್ಸ್ ಕೊಡೋದಾಗಲಿ ರೀ, ಲಿಕ್ವಿಡ್ ಆಗಲಿ ಹಾಕೋದಾಗಲಿ ರೀ, ಯಾವೂ ಏನತ್ತಿಲ್ಲ ರೀ, ಕಮ್ಮಿ ಮಾಡೋದಲ್ಲ ಸರ್, ಒಂದು ಐವತ್ತು ಸಾವಿರ ಹೆಚ್ಚು ಹಾಕೋರಿ ಸರ್. ಆದರೆ ನಮ್ಮ ಏನತ್ತಿರಲ್ಲ ರೀ, ಮಿನಿಮಮ್ ಕಮ್ ಅಂದ್ರೂ ಏನತ್ತಿರಲ್ಲ ರೀ, ಇದನ್ನು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟನ್ನರ್ ಸರ್, ಇದು ನಗದಿ ಸರಾಸರಿ ಅವರೇಜ್ ರೀ. ಅವು ಹೆಚ್ಚಿನ ಒಬ್ಬೊಬ್ರು ಕಟ್ಪಟ್ಟಿ ಮಾಡಿದವರು ರೈತರು ಇದನ್ನಿದ್ದವರು ಅದಂತರೂ ಏನು ಹೇಳೋದು ಬೇಡ್ರಿ ಸರ್. ಅಂದ್ರೆ ಒಂದು ಗರಿಷ್ಠ ನೀವು ಚಲೋತ್ನಾಗೆ ಅವ್ರು ಮೇಂಟೈನ್ ಮಾಡ್ಯಾರ, ಸಾಕಷ್ಟು ಆಹಾರ ಕೊಟ್ಟಾರ, ಒಂದು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಬೆಳೆಯೋದಕ್ಕೆ ಬೆಳೆದಂಥವ್ರು ಇದ್ದಾರೆ, ಎಷ್ಟು ಒಂದು ಎಕರೆಗೆ ಗರಿಷ್ಠ ಎಷ್ಟು ಬೆಳೆದಾರ? ಗರಿಷ್ಠ ಬೆಳೆದವರು ಒಂದು ಎಕರೆಗೆ ಏನಿದ್ರಲ್ಲ ಹೊಸತೆ, ಈಗ ಒಂದು ನಾನು ಪ್ಲಾಟ್ ಹೊಸತೆ ರೀ, ಒಬ್ರದು ಎಂಟೂವರೆ ನೂರು ಬಾಡಿ ಇತ್ತು ರೀ ಸರ್, ಎಂಟೂವರೆ ನೂರು ಬಾಡಿ ಇತ್ತು ಹೊಸತೆ ಅದ ರೀ, ಮೊದಲೇದಂತೂ ಬಿಟ್ಟುಬಿಟ್ರಿ ಸರ್, ಎಂಟು ಟನ್ ಬೇದಾನ್ ಕೂತಿರ ಅವ್ರು, ಒಬ್ರದು ನಮ್ಮ ಉಪಾಧ್ಯಕ್ಷ ಇರ್ತಾರೆ ಇಳುವರಿ ರೀ ಸರ್, ಎರಡು ಅರವತ್ತಾಗಿತ್ತು ಸರ್, ಇಪ್ಪತ್ತಾರು ಟನ್ ಹಸಿಕಾಯಿ ರೀ, ಇಪ್ಪತ್ತಾರು ಟನ್ ಆಗಿತ್ತು, ಮತ್ತು ಇನ್ನೊಂದು ಹದಿಮೂರು ನೂರು ಬಾಡಿ ಐತ್ರಿ ಸರ್, ಅದು ಹದಿಮೂರು ನೂರು ಬಾಡಿ ಇದ್ರೆ ಸರ್ ನಲ್ವತ್ತು ಟನ್ ಹಸಿಕಾಯಿ ಆಗಿತ್ತು ರೀ, ನಲ್ವತ್ತು ಟನ್ ಹಸಿಕಾಯಿ ರೀ, ಹಾಂ ಇದನ್ನು ಸವಾ ಎಕರೆ ಹಾಕತ್ತೆ ಸರ್, ಸವಾ ಎಕರೆ ರೀ ಸರ್, ಹೆಚ್ಚಾಕಮ್ಮ ಒಂದು ಹತ್ತು ಇಪ್ಪತ್ತು ಪ್ಲಾಟ್ ಏನತ್ತಿರಲ್ಲ ಸರ್, ರಗಡಿ ಎಲ್ಡೂ ಬಿದ್ದವ್ರಿ ಸರ್ ಎಲ್ಡೂ, ಅವರು ಎರಡು ಮೂರು ಅರವತ್ತರ ತನೂ ಏನತ್ತಿರಲ್ಲ ರೀ, ಮೂವತ್ತಾರು ಟನ್ ರೀ ಹಸಿಕಾಯಿ ರೀ, ಮೂವತ್ತಾರು ಮೂವತ್ತೆಂಟು ನಲ್ವತ್ತರ ತನೂ ಆಗ್ಯಾರ ಸರ್. ಅಂದ್ರೆ ಭಾಳಷ್ಟು ಬದಲಾವಣೆ ನೀವು ಏನು ತಂತ್ರಜ್ಞಾನ ಕೊಟ್ಟರಿ ಅದರ ನಂತರ ಭಾಳಷ್ಟು ಬದಲಾವಣೆ ಇಳುವರಿ ಒಳಗೆ ಆಗಿದ್ದನ್ನ ತಾವು ಹೇಳ್ತಾ ಇದ್ದೀರಿ, ಇದು ಅದ್ಭುತವಾದಂಥ ಒಂದು ಬದಲಾವಣೆ, ಅದರೊಳಗೆ ಆರ್ಥಿಕತೆ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿರೋದನ್ನ ನಾವು ನೋಡ್ತೇವೆ. ಎಲ್ಲಿ 16 ಟನ್ ಎಲ್ಲಿ 26 ಟನ್ನು 30 ಟನ್ನು 36 38 40 ಇದು ಭಾಳ ವ್ಯತ್ಯಾಸ ಆಯ್ತಲ್ಲ, ಇದನ್ನ ನೋಡಿದ ಕೂಡಲೇ ರೈತರು ಆಕರ್ಷಿತರಾಗಿ ನಿಮ್ಮ ಕಡೆ ಬಂದರು ಅಂತೀರಿ? ಒಂದೇನು ಸರ್ ಇದ್ರ ಒಳಗೆ ರೀ, ಒಬ್ಬೊಬ್ರು ಏನು ಮಾಡ್ತಾರೆ ಸರ್, ನಮ್ಮ ಟೆನ್ಷನ್ ಒತ್ತಡದಾಗ ನಾವು ಏನು ಮಾಡ್ತೀವಿ, ಕೆಲಸ ಅವ್ರು ಹೇಳ್ತಿದ್ವಿ ಅಂದನ್ನು ಪರ್ಫೆಕ್ಟಾಗಿ ಹೇಳ್ಬೇಕ್ರಿ ಸರ್. ಈಗ ಮೊದಲು ಒಮ್ಮೆ ಬಂದರು, ಒಮ್ಮೆ ಅವ್ರಿಗೆ ಬರೆದು ಕೊಟ್ಟರೆ ಹೇಳಿದೀವಿ ಹಂಗಿಲ್ಲ ರೀ ಸರ್, ಕ್ಲೈಮೇಟ್ ಏನೋ ವೇರಿಯೇಷನ್ ಆದ್ರೂ ಸರ್ ಪ್ರತಿಯೊಬ್ಬರಿಗೇನೋ ಅವ್ರಿಗೆ ಫೋನ್ ಹಚ್ಚಲಾರ್ದ ಕಾಂಟ್ಯಾಕ್ಟ್ ಮಾಡಲಾರ್ದ ಏನತ್ತಲೇ ಔಷಧಿ ಹೊಡಿಬಾರ್ದೆ. ನಾ ಇವತ್ತು ಒಂದು ಹೇಳಿಬಿಟ್ಟಿದ್ದೆನ ಅವ್ರು ನಾಳೆ ಹೊಡ್ಯಾರಿದ್ರು ರೀ, ನನಗೆ ಕಾಂಟ್ಯಾಕ್ಟ್ ಮಾಡೇ ಹೊಡಿಬೇಕ್ರಿ. ಕ್ಲೈಮೇಟ್ ಚೇಂಜ್ ಆಗಿತ್ತು ಅಂದ್ರೇನೆ ರೀ, ಆ ಔಷಧಿ ತೆಗೆದು ಸಡನ್ಲಿ ಚೇಂಜ್ ಮಾಡಿರ್ತಾನೆ ರೀ, ಅದು ಒಂದು ಎಕ್ರೂಟಿ ರೈತರಿಗೆ ನಮಗೆ ಡಿಸ್ಕಷನ್ದಾಗ ಸರಿ ಬರೋದು ಅಂದ್ರೇನಾರ ಸರ್, ಇದು ಒಂದು ಮೇನ್ ಭಾಳ ಇದನ್ರಿ ಸರ್. ಈಗ ನಾವು ಒಂದು ಮೊದಲೊಂದು ದಿವಸ ಒಂದು ಏನೋ ಹೇಳಿದ್ನಿ, ಅದನ್ನು ಅವ್ರು ಆ ಕ್ಲೈಮೇಟ್ ಸರಿ ಐತೆ ಅಂತ ಹೇಳಿ ನಾ ಹೇಳಿಬಿಟ್ಟಿರ್ತಿದ್ನಿ, ಅದನ್ನು ಕ್ಲೈಮೇಟ್ ಕೆಟ್ಟು ಬಿಟ್ಟಿರ್ತೈತೆ ರೀ ಸರ್, ಕೆಟ್ಟು ಬಿಡ್ತಂದ್ರೆ ಏನತ್ತಿಲ್ಲ, ಕೆಟ್ಟಂದ್ರೆ ಇದು ಚೇಂಜ್ ಆತಂದ್ರೆ ಅದನ್ನು ಹೊಡಿಬಾಡಪ್ಪ ಅಂತ ಹೇಳಿಬಿಟ್ಟಿರ್ತಾನೆ ರೀ. ಮತ್ತು ನಾವು ಹೇಳೋದು ಕಿತ್ತನೂರು ಸರ್ ಏನತ್ತಿಲ್ಲ ರೀ, ಮಾಡೋರಲ್ಲಿನೂ ಭಾಳ ಅಷ್ಟು ಜಾಗರೂಕತೆಯಿಂದ ಏನು ಮಾಡ್ತಾರಲ್ಲ ಅವ್ರ ಪ್ರತಿಫಲನೂ ಅವ್ರು ದುಡ್ದಿದ್ದ ಅವ್ರಿಗೆ ಇದನ್ನು ಸರ್, ಅವರು ನಾವು ಹೇಳಿದೀವಿ ಸರ್, ಅವ್ರು ಹೇಳಿದೀವಿ ಏನು ಮಾಡೋದು ನಾಳೆ ಮಾಡಿರೋದನ್ನು ನನ್ನ ಅದು ಬೆನಿಫಿಟ್ ಆಗಲ್ಲ, ಮಾಡೋರು ಅಷ್ಟಾಗಿ ಎಕ್ರೂಟಿ ಮಾಡ್ತಾರೆ ಸರ್, ಅಷ್ಟೇ ಎಕ್ರೂಟಿ ಮಾಡ್ತಾರೆ. ಹಿಂಗಾಗಿ ಅವರಿಗೆ ನಮಗೆ ಒಂದು ಇದನ್ನು ರೀ ಸರ್ ಹೆಸ್ ತೆಗಿಲಕ್ಕ ಇದನ್ನು ಪ್ರಯತ್ನ, ಇಬ್ಬರದು ಶ್ರಮ ಬೇಕ್ರಿ ಸರ್, ಇಬ್ಬರದು ಶ್ರಮ ಬೇಕ್ರಿ. ಈಗ ತಾವು ರೈತರಿಗೆ ಎಷ್ಟು ಜನ ರೈತರಿಗೆ ಹಿಂಗೆ ಮಾರ್ಗದರ್ಶನ ಮಾಡಿ ಅವರ ಒಂದು

ಮನೆಗೆ ಸೊಸೆಯಾಗಿ ಹೋಗಲಾರೆ, ಸಂಡಸಿಲ್ಲದ ಮನೆಗೆ ಸೊಸೆಯಾಗಿ ಹೋಗಲಾರೆ. ಹೊತ್ತು ಮೂಡಿದರೊಮ್ಮೆ ಭಯವು ಮುತ್ತುವುದೆಯೋ, ಹೊತ್ತು ಮೂಡಿದರೊಮ್ಮೆ ಭಯವು ಮುತ್ತುವುದೆಯೋ, ಏನ ಹೇಳಲಿ ಯೌವನನಗೋಳು, ಏನ ಹೇಳಲಿ ಯೌವ ನನಗೋಳು ಗೆಳೆತೋವ, ಬಯಲಿಗೆ ಹೋಗು ಅವಮಾನ ಸಹಿಸಲಾರೆ, ಬಯಲಿಗೆ ಹೋಗು ಅವಮಾನ ಸಹಿಸಲಾರೆ. ಮುತ್ತಾಗಿ ಸಾಕಿದಿರಿ ಮಗಳನ್ನ ಅಂಗೈಲಿ, ಮುತ್ತಾಗಿ ಸಾಕಿದಿರಿ ಮಗಳನ್ನ ಬಲಪಡಿಸೋಣ, ಊರ ನಾರಿಯರು ಸೇರಿ ಸ್ತ್ರೀ ಶಕ್ತಿಯ ಬಲಪಡಿಸೋಣ.